ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಶುಭ್ರವಾದಂತಹ ಪ್ರಸನ್ನದಾಯಕವಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ತಜ್ಞವಾಣಿ ಈಗ ಕೇಳಿ ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯ ಮಹತ್ವ. ಈ ವಿಷಯವಾಗಿ ಕಲಬುರಗಿಯ ಮಹಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಹೈನು ವಹಿವಾಟು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಲ್ಲಿನಾಥ್ ಹಿಮಾಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೆರ್ಲಾ. ನಮ್ಮ ಕೃಷಿಯಲ್ಲಿ ಹೈನುಗಾರಿಕೆಯ ಪಾತ್ರ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು. ಆರ್ಥಿಕವಾಗಿ ರೈತರನ್ನ ತುಂಬಾ ಸಹಾಯಕಾರಿಯಾಗಿರುವಂತದ್ದು ಹೈನುಗಾರಿಕೆ. ಬಹಳಷ್ಟು ಸಣ್ಣ ಪ್ರದೇಶ ಅಥವಾ ಸಣ್ಣ ವ್ಯಾಪ್ತಿಯಲ್ಲಿ ಕೂಡ ಹೈನುಗಾರಿಕೆ ಮಾಡಲಿಕ್ಕೆ ಅವಕಾಶಗಳು ಇರುವಂತಹ ಸಂದರ್ಭದಲ್ಲಿ ಒಟ್ಟು ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯ ಮಹತ್ವ ಏನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿಕ್ಕಾಗಿ ಕಲಬುರಗಿ ಸಮೀಪದ ಮಹಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಹೈನು ವಹಿವಾಟು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಲ್ಲಿನಾಥ್ ಹೆಮಾಡಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಒಂದು ಕೃಷಿಯಲ್ಲಿ ನಾವು ಮುಖ್ಯವಾಗಿ ಎಲ್ಲರೂ ಒತ್ತು ಕೊಡುವುದು ಈಗ ಹೈನುಗಾರಿಕೆ. ಹೌದು ಸರ್. ಒಂದು ರಾಸನ್ನ ಅಥವಾ ಒಂದು ದನವನ್ನ ಕಟ್ಟಿಕೊಂಡ್ರೆ ಅಥವಾ ಹಸುವನ್ನ ಕಟ್ಟಿಕೊಂಡ್ರೆ ಸಾಕಷ್ಟು ಆರ್ಥಿಕವಾಗಿಯೂ ಕೂಡ ಒಂದು ಸಬಲತೆಯನ್ನ ಪಡಿಬಹುದು. ಹೌದು ಸರ್. ಈ ಸಮಗ್ರ ಕೃಷಿ ಅಂದ್ರೆ ಏನು ಅಂತ ಅಲ್ಲಿಂದಲೇ ಪ್ರಾರಂಭ ಮಾಡಿ. ಸಮಗ್ರ ಕೃಷಿ ಅಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಮಾಡ್ತೀವಿ ಒಂದು ಯಾವುದೇ ಒಂದು ಬೆಳೆ ಮಾತ್ರ ಬೆಳಿತೀವಿ. ಅಂದ್ರೆ ಈಗ ತೊಗರಿ ಆಯ್ತು, ಕಬ್ ಆಯ್ತು, ಬೇರೆ ಬೇರೆ ಒಂದೇ ಬೆಳೆ ಬೆಳಿತೀವಿ ಕಾರಣಾಂತರದಿಂದ. ಸೊ ಅದರ ಬಗ್ಗೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾಗಿತ್ತು, ಒಂದೊಂದೇ ಬೆಳೆಯನ್ನು ಮಾಡಿ. ಮೊದಲು ಸಾಂಪ್ರದಾಯಿಕ ಹಿಂದಕ್ಕೆ ಹೋದಾಗ ಸಮಗ್ರ ಕೃಷಿ ಇತ್ತು. ಇತ್ತೀಚಿನ ಏನು ಗ್ರೀನ್ ರೆವಲ್ಯೂಷನ್ ಅಂತ ಆಯ್ತು. ಅದು ಆದ ನಂತರ ಈಗ ಲೇಬರ್ ಸಿಗ್ತಾ ಇಲ್ಲ ಅಂತೇಳಿ ಮಷಿನ್ಗಳಿಗೆ ಬಂದು, ಸೊ ಮಷಿನ್ನಾಗ ತೊಗರಿ ಒಳಗೆ ನವಣಿ ಬಿತ್ತಂದ್ರೆ ಆಗಂಗಿಲ್ಲ. ಸೊ ಅದಕ್ಕೆ ತೊಗರಿ ಒಂದೇ ಮೇನ್ ಬೆಳೆ ಅಂತ ಬಂತು ಸರ್. ಈಗ ಕಬ್ನಾಗೂ ಅಕಡಿ ಬೆಳೆ ಬೆಳಿತಿದ್ರು, ಈಗ ಬೆಳೆ ಬೆಳೀತಾ ಇಲ್ಲ. ಸೊ ಹಿಂಗಾಗಿ ಏನಾಯ್ತು, ಸಮಗ್ರ ಕೃಷಿ ಅಂದ್ರೆ ಒಂದೇ ಬೆಳೆ ಜೊತೆಗೆ ಬೇರೆ ಪೂರಕ ಬೆಳೆಗಳನ್ನು ಬೆಳೆಯೋದು, ಸುತ್ತಮುತ್ತ ಗಿಡಗಳು ಹಚ್ಚಿಕೊಳ್ಳೋದು, ಹಣ್ಣಿನ ಗಿಡ ಇರಬಹುದು, ಕಟ್ಟಿಗೆ ಗಿಡಗಳು ಇರಬಹುದು, ಆಮೇಲೆ ಅದ್ರ ಜೊತೆಗೆ ಕುರಿ, ಕೋಳಿ, ಆಕಳು, ನಾಯಿ ಇವೆಲ್ಲನೂ ಸಾಕಿ ಇವೆಲ್ಲನೂ ಕೂಡಿ ಕೃಷಿ ಮಾಡೋದಕ್ಕೆ ಸಮಗ್ರ ಕೃಷಿ ಅಂತ. ಸಮಗ್ರವಾಗಿ ಎಲ್ಲವನ್ನ ಇಟ್ಟುಕೊಂಡು ಕೃಷಿಯನ್ನ ಮಾಡೋದು, ಒಂದರಲ್ಲಿ ನಷ್ಟ ಆದ್ರೆ ಇನ್ನೊಂದರಲ್ಲಿ ಅಭಾವ. ಹೌದು ಸರ್. ಈ ಬೆಳೆ ವೈವಿಧ್ಯತೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಬೆಳೆ ವೈವಿಧ್ಯತೆ ಅಂದ್ರೆ ಈಗ ನಾವು ಇವತ್ತಿನ ದಿವಸಗಳಲ್ಲಿ ಮಾಡ್ತೀವಿ, ತೊಗರಿ ಒಂದು ಉದಾಹರಣೆ ತಗೊಂಡ್ರೆ ತೊಗರಿ ಒಂದೇ ಬೆಳಿತೀವಿ. ಬೆಳೆ ವೈವಿಧ್ಯತೆ ಅಂದ್ರೆ ತೊಗರಿ ಒಳಗೆ ಅಕಡಿ ಸಾಲಲ್ಲಿ ಬೇರೆ ಬೇರೆ ಬೆಳಿಬಹುದು. ಈಗ ಉದಾಹರಣೆ ಹೆಸರು, ಉದ್ದು, ನವಣಿ, ಬರ್ಗ, ಸಿರಿಧಾನ್ಯ ಎಲ್ಲನೂ ಬೆಳಿಬಹುದು. ಅಂದ್ರೆ ತೊಗರಿ 6 ತಿಂಗಳು ಬೆಳಿ ಆದ್ರೆ 3 ತಿಂಗಳಿಗೆ ಬರುವಂತಹ ಬೆಳೆಗಳು ನಾವು ಅಕಡಿ ಸಾಲದಲ್ಲಿ ಬೆಳಿತೀವಿ. ಅಷ್ಟು ಕಾಯ್ಬೇಕಾಗಿ ಬರುವಂತಹ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಬಹುದು. ಹೌದು ಸರ್, ಹೌದು, ಸಬಲತೆಯನ್ನು ಹೊಂದಬಹುದು, ಮಣ್ಣಿನ ರಕ್ಷಣೆ ಆಗುತ್ತ. ಆಮೇಲೆ ತೊಗರಿ ಸಾಲಲ್ಲಿ ಚೆಂಡು, ಪುಂಡಿ ಮತ್ತು ಜೋಳ ಅಂದ್ರೆ ತೊಗರಿ ಸಾಲಲ್ಲಿ ಬರ್ತವೆ. ಎದಕ್ಕಂದ್ರೆ ತೊಗರಿ ಸಾಲಲ್ಲಿ ಅವು ಬೇರೆ ಬೇರೆ ಅನೇಕ ಲಾಭಗಳಾಗ್ತಾವೆ, ಜೋಳ, ಅಕ್ಕಿ. ಸೊ ಇದಕ್ಕೇನಂದ್ರೆ ಬೆಳೆ ವೈವಿಧ್ಯತೆ ಅಂತ ಕರಿತೀವಿ. ಅಂದ್ರೆ ಒಂದು ಬೆಳೆ ಜೊತೆಗೆ ಒಂದು 6 ತಿಂಗಳಿಗೆ ಫಲ ಕೊಡುವಂತದ್ದು ಅಥವಾ ಫಸಲನ್ನ ಕಟಾವು ಮಾಡಲಿಕ್ಕೆ ಆದ್ರೆ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಬರುವುದನ್ನು ಮಾಡುವುದು ಬಹಳಷ್ಟು ಉತ್ತಮ ಅಂತ. ಹೌದು ಸರ್. ಈಗ ಇಷ್ಟೊಂದು ಬೆಳೆಗಳನ್ನು ಸೇರಿಸಿ ಬೆಳೆಯುವುದರಿಂದ ರೈತನಿಗೆ ಯಾವ ರೀತಿಯ ಲಾಭಗಳು ಅಂತ? ರೈತರಿಗೆ ಒಂದು ಲಾಭ ನೀವು ಹೇಳದಂಗ ಆರ್ಥಿಕವಾಗಿ ಸಬಲರಾಗ್ತೀವಿ. 6 ತಿಂಗಳ ಕಾಯೋ ಬದಲು 3 ತಿಂಗಳಿಗೆ ಬೆಳೆ ಬಂದ. ಇನ್ನೂ ಒಂದು ಲಾಭ ಏನಾಗುತ್ತೆ, ಈಗ ತೊಗರಿ 6 ತಿಂಗಳು ಬೆಳೆ ಸಾಲ ಕಲಿಯಕ್ಕೆ 3 ತಿಂಗಳು ಬೇಕು ಸರ್. ಹತ್ತಿ ಇರಬಹುದು, ಕಬ್ ಇರಬಹುದು, ಎಲ್ಲ ಆ ಸಾಲ ಕಲಿಯುವವರೆಗೆ ಏನಾಗುತ್ತೆ, ಮಣ್ಣು ರಕ್ಷಣೆ ಆಗೋದು ಕಷ್ಟ ಆಗುತ್ತೆ. ಸೊ ಈ ಹೆಸರು, ಉದ್ದು, ನವಣಿ ಬೆಳೆದಾಗ ಮಣ್ಣಿನ ರಕ್ಷಣೆ ಒಂದೇದಾಗುತ್ತೆ. ಎರಡನೇದು ಕೀಟಬಾಧೆ ಕಂಟ್ರೋಲ್, ಕೀಟಗಳನ್ನು ಕಂಟ್ರೋಲ್ ಮಾಡೋದು ನಮಗೆ ಸಹಾಯ ಮಾಡ್ತಾವೆ. ಈಗ ನಾವು ಹೇಳಿದ ತೊಗರಿ ಒಳಗೆ ಜೋಳ ಹಾಕ್ತಿವಿ, ಜೋಳ ಹಾಕಿದಾಗ ಏನಾಗುತ್ತದೆ, ಹಕ್ಕಿಗಳು ಜೋಳ ತಿಲ್ಲಕ್ ಬಂದ ಕೂತಾಗ ತೊಗರಿಗೆ ಬರಂತ ಹಕ್ಕಿಗಳನ್ನು ತಿಂತಾವ. ಅದೇ ರೀತಿ ಕಡ್ಲಿ ಒಳಗೆ ಸೂರ್ಯಪಾನ ಹಾಕಿದಾಗ ಸೂರ್ಯಕಾಂತಿ ತಿಲ್ಲಕ್ ಬಂದಾಗ ಕಡ್ಲಿಗೆ ಬರಂತ ಹುಳುಗಳು ತಿಲ್ಲಕ್ ಶುರು ಮಾಡ್ತಾವ. ಅದೇ ರೀತಿ ಗಜ್ರಿ, ಉಳ್ಳಾಗಡ್ಡಿ ಒಂದಕ್ಕೊಂದು ಪೂರಕ ಬೆಳೆಗಳು. ಸೊ ಗಜ್ರಿಗೆ ಬರಂತ ರೋಗ ಉಳ್ಳಾಗಡ್ಡಿ ವಾಸನೆ ಬರಲ್ಲ, ಉಳ್ಳಾಗಡ್ಡಿ ಬರಂತ ರೋಗಗಳು ಗಜ್ರಿ ವಾಸನೆ ಬರಂಗಿಲ್ಲ. ಸೊ ಹಿಂಗಾಗಿ ಏನಾಗ್ತದೆ, ಈ ಬೆಳೆ ವೈವಿಧ್ಯತೆ ಇರೋದ್ರಿಂದ ರೈತರಿಗಾಗಿ ಒಂದು ಆರ್ಥಿಕವಾಗಿ ಸಬಲತೆ. ಎರಡನೇದ ಏನದಂದ್ರೆ ಕೀಟಗಳ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಮಣ್ಣಿನ ರಕ್ಷಣೆ. ಅಂದ್ರೆ ರೋಗ ಪೀಡೆಯನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇದೆ ಈ ಬೆಳೆಗಳಿಗೆ. ಮಾಡಬಾರದು ಅಂತ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ರೋಗ ಪೀಡೆಗಳಿಂದಾಗಿ ಈ ರೀತಿಯ ಈ ಬಹು ರೂಪದಲ್ಲಿ ಕಂಡು ಬರುವಂತಹ ರೋಗಗಳಿಂದಾಗಿ ಸಾಕಷ್ಟು ಹಾನಿಯನ್ನು ಸಂಭವಿಸಿದನ್ನು ಕಾಣ್ತಾ ಇದ್ದೇವೆ. ಈಗ ನೀವು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರೆ ಮಣ್ಣು ರಕ್ಷಣೆ ಅಂತ, ಅದಕ್ಕೆ ಯಾಕೆ ಅಷ್ಟು ಮಹತ್ವ ಅಂತ? ಮಣ್ಣಿನ ರಕ್ಷಣೆ ಯಾಕೆ ಬೇಕಾಗ್ತದೆ? ಒಂದು ಮಣ್ಣು ಅಂದ್ರೆ ನಾವೆಲ್ಲರೂ ಅಂತ ಜೀವ ಇರಲ್ಲ ಅಂತ, ಬಟ್ ಆದ್ರೆ ಒಂದು ಚಮಚ ನೀವು ಮಣ್ಣು ತಗೊಂಡಾಗ ಕೋಟ್ಯಾನುಗಟ್ಟಲೆ ಸೂಕ್ಷ್ಮ ಜೀವಿ ಅದರಲ್ಲಿ ಅದಾವ. ಹೌದು ಅಂದ್ರೆ ಮಣ್ಣು ಜೀವ ಇದ್ದಂತ. ಸೊ ಅದಕ್ಕೆ ನಾವು ಮನುಷ್ಯ ಹೇಳ್ತೀವಿ, ಮಂಚ ಸತ್ರ ಮಣ್ಣಿಗೆ, ಮಣ್ಣು ಸತ್ರ ಎಲ್ಲಿಗೆ ಅಂತೇಳೋ ಪ್ರಶ್ನೆ ಬರ್ತಾ. ಹೌದಾ, ಅದಕ್ಕೆ ಏನದ ಈ ಮಣ್ಣರ್ ಜೀವ ಯಾಕೆ ಉಳಿಸಬೇಕಂತಂದ್ರೆ, ಒಂದು ಅದರಲ್ಲಿ ಸೂಕ್ಷ್ಮಾಣು ಜೀವಿ ಹೆಚ್ಚಿಗಾಗಿ ನೋಡ್ಕೋಬೇಕು ನಾವು. ಓಹೋ, ಆ ಸೂಕ್ಷ್ಮಾಣು ಜೀವಿ ಹೆಚ್ಚಿಗಾಗಬೇಕಾದ್ರೆ ಅದನ್ನ ಮತ್ತೆ ನಾವು ಆಕಳ ಸಗಣಿ ಗಂಜಲ ಇವೆಲ್ಲ ಹಾಕಿದಾಗ ಹೆಚ್ಚಿಗಾಗುತ್ತೆ. ಮಣ್ಣು ಉಳಿದ್ರೆ ಮಾತ್ರ ಬೆಳೆ ಉಳಿತದೆ, ಇಲ್ಲ ಸೂಕ್ಷ್ಮಾಣು ಜೀವಿ ಇರಲಿ ಅಂದ್ರೆ ಬೆಳೆ ಆಗಂಗಿಲ್ಲ. ಸೊ ಹಾಗಾಗಿ ನಮ್ಮ ಮಣ್ಣು ರಕ್ಷಣೆ ಬಹಳ ಅತಿ ಮುಖ್ಯವಾಗಿ ಆಗ್ತದೆ. ಅಂದ್ರೆ ರೈತರು ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು, ಮತ್ತೆ ಆ ರಕ್ಷಣಾ ಕ್ರಮಗಳನ್ನ ಅನುಸರಿಸಬೇಕು ಅಂತ ತಾವು ಹೇಳಿದ್ರು. ಈಗ ನೀವು ಹೇಳಿದ್ರೆ ಈ ಮಣ್ಣಿನ ರಕ್ಷಣೆ ಹೇಗೆಲ್ಲ ಮಾಡಿಕೊಳ್ಬಹುದು ಅಂತ, ಹಣ್ಣಿನ ಗಿಡ ಹಚ್ಚುವುದರಿಂದ ರೈತನಿಗೆ ಏನಾದ್ರೂ ಲಾಭ ಆಗ್ತದೆ? ಒಂದು ಇವತ್ತಿನ ದಿವಸ ಅನೇಕ ಆರೋಗ್ಯ ಸಮಸ್ಯೆಗಳು ನಾವು ಕಾಣಿಸ್ತಾ ಇದೀವಿ, ಅದರಲ್ಲಿ ಏನಾಗ್ತದೆ, ಒಂದು ಹಣ್ಣುಗಳು ಮಾರಾಟ ಮಾಡಿ ಹಣ ಗಳಿಸಬಹುದು. ಇನ್ನ ಒಂದೇನಾಗ್ತದೆ, ಹಣ್ಣುಗಳಿರೋದ್ರಿಂದ ಹಕ್ಕಿಗಳು ಮತ್ತು ಜೇನುಹುಳುಗಳು ಹೊಲಕ್ಕೆ ಹೆಚ್ಚಿಗೆ ಬರ್ಲಿಕ್ಕೆ ಶುರು ಆಗ್ತಾವ. ಆ ಹಕ್ಕಿಗಳು ಇರೋದ್ರಿಂದ ಏನಾಗ್ತದೆ, ನಮಗೆ ಹುಳುಗಳ ಕಂಟ್ರೋಲ್ ಆಗ್ತಾವ. ಜೇನುಹುಳ ಬರೋದ್ರಿಂದ ಇನ್ನೇನಾಗ್ತದೆ, ಅದು ಪರಾಗಸ್ಪರ್ಶವಾಗಿ ಇಳುವರಿ ಹೆಚ್ಚಿಗೆ ಆಗ್ತದೆ. ಸೊ ಒಂದು ವರ್ಷ ಪೂರ್ತಿ ಆದಾಯ ಸಿಗುವಂತದ್ದು, ವರ್ಷ ಪೂರ್ತಿ ಹೂವು ಸಿಗಂಗ್ ಹೊಲದಾಗ ಜಮೀನಲ್ಲಿ ಇರೋಗಾಗಿ ಜೇನುಹುಳಗ ಆಹಾರಾಗಿ ಜೇನುಹುಳ ಬೆಚ್ಚಿಗೆ ಸೇರಕ್ಕೆ ಶುರು ಮಾಡ್ತಾವ. ಈಗ ನೀವು ಹೇಳಿದ್ರೆ ಹಣ್ಣಿನ ಗಿಡ ಹಚ್ಚುವುದರಿಂದ ಈ ರೀತಿಯ ಲಾಭಗಳಿವೆ ಅಂತ, ಈ ಜೇನುಹುಳುಗಳಿಗೆ ಆಹಾರ ಕೂಡ ನಮ್ಮ ಈ ಹೊಲದಲ್ಲಿ ಸಿಗ್ತದೆ ಅಂತ ಅಲ್ವಾ? ಉದಾಹರಣೆಗೆ ಈಗ ಒಂದು ತೊಗರಿಯಲ್ಲಿ ಅಥವಾ ಸೂರ್ಯಕಾಂತಿಯಲ್ಲಿ ಇಂಥದ್ರಲ್ಲೆಲ್ಲ ಹೇಗೆ ಅಂತ? ಸರ್, ಒಂದು ಎಕರೆಯಲ್ಲಿ ಒಂದು ಜೇನುಗೂಡು ಇತ್ತು ಅಂದ್ರೆ ಬೇರೆ ಬೇರೆ ಬೆಳೆಯಲ್ಲಿ ಇಳುವರಿ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋ ಸ್ಟಡಿ ಇದೆ. ತೊಗರಿಯಲ್ಲಿ 10% ಇಳುವರಿ ಹೆಚ್ಚಾಗ್ತದೆ. ಒಂದು ಎಕರೆಯಲ್ಲಿ 4 ಚೀಲ ಬೆಳಿತೀವಿ ತೊಗರಿ ಅಂದ್ರೆ 4.5 ಹೆಚ್ಚಾಗ್ತದೆ. ಅಂದ್ರೆ ಸೂರ್ಯಕಾಂತಿಯಲ್ಲಿ 8 ಚೀಲ ಬೆಳಿತೀವಿ ಅಂದ್ರೆ 10 ಚೀಲ ಆಗ್ತದೆ, 25% ಇಳುವರಿ ಹೆಚ್ಚಾಗ್ತದೆ. ಅದೇ ರೀತಿ ನೀವು ಸೌತೆಕಾಯಿ ಮತ್ತೆ ತರಕಾರಿಗಳಲ್ಲಿ 100 ಇಳುವರಿ ಹೆಚ್ಚಾಗುವಂತದ್ದು ಸಂಭವ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಜೇನುಗೂಡು ಇರುವುದು ಒಳ್ಳೇದಂತ? ಒಂದ್ ಎಕರೆಗೆ ಒಂದು ಜೇನುಗೂಡು ಇದ್ರೆ ಬಹಳ ಚಲೋ, ಅದಕ್ಕೆ ಹೆಚ್ಚಿಗಿದ್ರೆ ಇನ್ನೂ ಚಲೋ. ಆಮೇಲೆ ಜೇನುಳ ಒಂದು ಭೂಮಿ ಮೇಲೆ ಹೋದ್ ಹೋದ್ರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ಮನುಷ್ಯ ನಿರ್ನಾಮ ಆಗ್ತಾನೆ ಅಂತೇಳಿ ಐನ್ಸ್ಟೀನ್ ಎಂಬ ವಿಜ್ಞಾನಿ ಹೇಳು ಹೋಗಿದ್ದಾರೆ. ಅಂದ್ರೆ ಜೇನಿಗೂ ಅಷ್ಟು ಮಹತ್ವ ಇದೆ. ಅಷ್ಟು ಮಹತ್ವ ಇದೆ ಅಂದ್ರೆ ರೈತರು ಬಹಳ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಮಗ್ರ ಕೃಷಿಯಲ್ಲಿ ಒಂದು ಜೇನು ಪೆಟ್ಟಿಗೆಯನ್ನ ಇಟ್ಟುಕೊಳ್ಳಬೇಕು, ಇಂತಹ ಒಂದು ಲಾಭಗಳೆಲ್ಲ ಆಗ್ತವಂತ. ಜೇನು ಪೆಟ್ಟಿಗೆ ಇಡೋದು ಒಂದು ಸರ್, ಜೇನು ಪೆಟ್ಟಿಗೆ ಜೊತೆಗೆ ಗಿಡಗಳೇ ಇದ್ದು ಅಂದ್ರೆ ಆಟೋಮೆಟಿಕ್ ಜೇನು ನಿಸರ್ಗದಲ್ಲೇ ಬಂದ್ಬಿಡ್ತಾವ. ಜೇನು ಪೆಟ್ಟಿಗೆ ಇಟ್ಟಾಗ ಬಹಳ ಸಲ ಅಂದ್ರೆ ಬೆರಳೆಣಿಕೆಯಷ್ಟು ರೈತರು ಸಕ್ಸಸ್ ಆಗಿದ್ದಾರೆ, ಬಟ್ ಹೆಚ್ಚಿನ ಜನರಿಗೆ ಖರೀದಿ ಮಾಡಿ ಇಡೋದು ಕಷ್ಟ ಆಗ್ತದೆ. ಅಂದ್ರೆ ನಿಸರ್ಗದತ್ತವಾಗಿ ಬರುವಂತಹ ಜೇನು ಹುಳುಗಳು ಒಂದು ಕಡೆ ಆದ್ರೆ, ನಾವು ಕೃತವಾಗಿ ಒಂದು ಪೆಟ್ಟಿಗೆ ಇಟ್ಟು ಮಾಡೋದು ಇನ್ನೊಂದು ಅಲ್ವಾ. ಈಗ ಹೈನುಗಾರಿಕೆ ಬಗ್ಗೆ ಬಂದಾಗ, ಹೈನುಗಾರಿಕೆ ಅಂದ್ರೆ ಹೇಗೆ ಯಾವ ರೀತಿಯಲ್ಲಿ ಇರುತ್ತೆ? ಸರ್, ಹೈನುಗಾರಿಕೆ ಅಂದ್ರೆ ಒಂದು ಸಣ್ಣ ರೈತರು ಏನದಂದ್ರೆ ತಮ್ಗೆ ಅವಶ್ಯಕತೆ ಮತ್ತು ಸೌಲಭ್ಯ ಏನಿರುತ್ತೆ ಆ ರೀತಿ ಒಂದು ಎರಡು ಪಶು ಇಟ್ಕೊಂಡು, ಆಕಳು ಇರಬಹುದು ಎಮ್ಮೆ ಇರಬಹುದು, ಅವುಗಳನ್ನ ಸಾಕಿ ಅದರಿಂದ ಹಾಲು ಹಿಂಡಿ ಹಾಲು ಮಾರಬಹುದು. ಅದ್ರ ಜೊತೆಗೆ ಹಾಲಿನ ಉತ್ಪನ್ನಗಳಾದ ತುಪ್ಪ, ಮೊಸರು, ಆಮೇಲೆ ಮಜ್ಜಿಗೆ, ಆಮೇಲೆ ಇದು ಪೇಡ, ಕವ ಇಂಥವ್ ಮಾಡಿನೂ ಮಾರಬಹುದು. ಇದನ್ನ ಹೈನುಗಾರಿಕೆ ಅಂತ. ಈ ಹೈನುಗಾರಿಕೆಯಲ್ಲಿ ಈ ರೀತಿಯ ಒಂದು ಉಪಯೋಗಗಳಿವೆ ಅಂತ. ಈಗ ಪಶುಪಾಲನೆ ಮಹತ್ವ ಹೇಗೆ ಇರುತ್ತದೆ, ಆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈಗ ನಾವು ಕೃಷಿ ಅಂದಾಗ ಏನಾಗ್ತದ, ತೊಗರಿ ಬೆಳಿತೀವಿ, ಜೋಳ ಬೆಳಿತೀವಿ. ತೊಗರಿ ಬೆಳೆದಾಗ ಏನಾಗ್ತದೆ, ತೊಗರಿ ಕಾಳು ನಮ್ಗೆ ಯೂಸ್ ಆಗ್ತದ, ಬಳಕೆ ಆಗ್ತದೆ. ಅದ್ರ ಬಟ್ ತೊಗರಿ ಹೊಟ್ಟೆ ನಮ್ಗೆ ಯೂಸ್ ಆಗಂಗಿಲ್ಲ. ಜೋಳ ಬೆಳೆದಾಗ ಜೋಳ ನಾವು ಉಳ್ಳಕ್ಕೂ ಬಳಸ್ತೀವಿ, ಕಳಕಿ ಯೂಸ್ ಮಾಡಂಗಿಲ್ಲ. ಇವು ಯಾರಿಗೆ ಕೊಡಬೇಕು? ಇವು ನಾವು ಮಾರಬೇಕಾಗತ್ತೆ, ಮಾರದಾಗ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಹೆಚ್ಚಾಗುತ್ತೆ. ಅದ್ರ ಬದಲು ನಮ್ಮಲ್ಲೇ ಪಶುಪಾಲನೆ ಮಾಡಿದ್ವಿ ಅಂದ್ರೆ ಆಕಳು ಎಮ್ಮೆ ಸಾಕಿದ್ವಿ ಅಂದ್ರೆ ಆ ತೊಗರಿ ಹೊಟ್ಟೆ ಪಶುಕ್ಕೆ ಕೊಡ್ತೀವಿ, ಆಮೇಲೆ ಕಳಕಿ ಪಶು ಕೊಡ್ತೀವಿ, ಅದು ಕಳಕೆ ತಿಂದ್ಗಿಶನ್ ನಮ್ಮ ಮತ್ತೆ ಗೋಮೂತ್ರ ಮತ್ತು ಸಗಣಿ ಕೊಡ್ತದೆ. ಅಂದ್ರೆ ನಮಗ್ ವೇಸ್ಟ್ ಅದು. ಅದು ಬಟ್ ಸೊ ಪಶು ತಿಂದು ನಮಗೆ ಗೊಬ್ಬರ ಮತ್ತು ಗೊಂಜಲ ಕೊಡ್ತದೆ ಮತ್ತೆ ಹಾಲು ಕೊಡ್ತದೆ. ಸೊ ಹಿಂಗಾಗಿ ಕೃಷಿಯಲ್ಲಿ ಪಶುಪಾಲನೆ ಬಹಳ ಬಹಳ ಮಹತ್ವ ಇದೆ. ಅಂದ್ರೆ ನಾವು ಈ ಪಶುಪಾಲನೆ ಮಾಡಬೇಕಾದ್ರೆ ಈ ರೀತಿಯ ಮೇವುಗೆ ಸಮಸ್ಯೆಯನ್ನ ಎದುರಿಸ್ತೇವೆ. ಸಮಗ್ರ ಕೃಷಿಯಲ್ಲಿ ಬರುವಂತಹ ಈ ತ್ಯಾಜ್ಯ ಅಂತ ನಾವು ಹೇಳ್ತೇವೆ, ಅದು ಪಶುಪಾಲನೆಗೆ ಬಹಳಷ್ಟು ಪೂರಕವಾಗಿರುತ್ತೆ. ಕೇವಲ ಪಶುಪಾಲನೆ ಮಾಡಿದಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಮೇವು ಖರೀದಿ ಮಾಡೋದು ಬರುತ್ತೆ, ಬಟ್ ಕೃಷಿಯಲ್ಲಿ ನಮ್ದು ಹೊಲ ಎಷ್ಟಿದೆ ಅದರ ತಕ್ಕ ನಾವು ಪಶುಪಾಲನೆ ಮಾಡ್ಕೊಂಡಿವಿ ಅಂದ್ರೆ ಮೇವಿಗಾಗಿ ಹೊರಗೆ ಓಡಾಡೋದು ಹೆಚ್ಚಾಗುತ್ತೆ. ಈಗ ಮಲ್ಲಿನಾಥ ಹೆಮ್ಮಾಡಿ ಅವರೇ, ಈಗ ಸಮಗ್ರ ಕೃಷಿಯಲ್ಲಿ ಕೃಷಿ ಪರಿಕರಗಳು ಅಂತ ಇರ್ತಾವಲ್ಲ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಸರ್, ಕೃಷಿ ಪರಿಕರ ಅಂದ್ರೆ ನಾವು ಯೂರಿಯಾ, ಡಿಎಪಿ ಎಲ್ಲ ಬಳಸ್ತೀವಲ್ಲ, ಆಮೇಲೆ ಕೀಟನಾಶಕ ತರ್ತೀವಿ ಮಾರ್ಕೆಟ್ ನಿಂದ, ಅವಕ್ಕೆ ಪರಿಕರ ಅಂತೀವಿ. ಈ ಸಮಗ್ರ ಕೃಷಿಯಲ್ಲಿ ಏನಾಗುತ್ತೆ, ನಾವು ಆಕಳು ಗೋಮೂತ್ರ ಮತ್ತು ಸಗಣಿ ಸಿಗೋದ್ರಿಂದ, ಆಮೇಲೆ ಸುತ್ತಮುತ್ತ ಹೊಲದಲ್ಲಿ ನಾವು ಬೇರೆ ಬೇರೆ ಅನೇಕ ಗಿಡಗಳು ಹಚ್ಚಿರೋದ್ರಿಂದ ಅವು ಗಿಡಗಳಿಂದ ಬರುವಂತಹ ಬೇವಿನ ಇರಬಹುದು, ಲಕ್ಕಿ ಗಿಡ, ಎಕ್ಕಿ ಗಿಡ, ಈ ಗಿಡಗಳನ್ನ ಎಲೆಗಳನ್ನು ತಗೊಂಡು ನಾವು ಕೀಟನಾಶಕ ತಯಾರು ಮಾಡ್ಕೋಬಹುದು. ಜೊತೆಗೆ ಗೋಮೂತ್ರ ಸಗಣಿ ಇವೆರಡನ್ನೂ ನಾವು ಬಳಸಿಕೊಂಡು ಯೂರಿಯಾ ಡಿಎಪಿ ಆಲ್ಟರ್ನೇಟಿವ್ ಆಗಿ ಗೋಕೃಪಾಮೃತ ಇದನ್ನೆಲ್ಲ ಮಲ್ಲಿನ ಹತ್ರ ನಾವು ಹೇಳೋದು ಸಾವಯವ ಕೃಷಿ ಅಂತ. ಹಾ ಸರ್, ಚಂದ್ರ ಇವೆಲ್ಲ ಪರಿಕರಗಳನ್ನು ಸಾವಯವ ರೂಪದಲ್ಲಿ ಮಾಡಿಕೊಂಡು ಕೃಷಿ ಮಾಡೋದಕ್ಕೆ ಸಾವಯವ ಕೃಷಿ ಆಗ್ತದೆ. ಈಗ ಈ ಸಾವಯವ ಕೃಷಿಯಲ್ಲಿ ಒಂದು ಆರೋಗ್ಯಕರ ಆಹಾರ ಬೆಳಿಬಹುದು, ಅದರಿಂದ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಅಂತ ನಾವು ಹೇಳ್ತೇವೆ. ಜೊತೆಗೆ ಈ ಜನಸಂಖ್ಯೆ ಬಹಳಷ್ಟು ವರ್ಧನೆ ಆಗಿರುವ ಸಂದರ್ಭದಲ್ಲಿ ಒಂದು ಹೆಚ್ಚಿನ ಆಹಾರವನ್ನು ಪೂರೈಕೆ ಮಾಡಲಿಕ್ಕೂ ಸಾಧ್ಯ ಇದೆ ಅಲ್ವಾ ಸರ್? ಒಂದು ಸಾವಯವದಲ್ಲೂ ನೂರಕ್ಕೆ ನೂರು ಆಹಾರ ನಾವು ಕೊಡಬಹುದು. ಆಮೇಲೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಜಗತ್ತಿನಾದ್ಯಂತ ಸ್ಟಡಿ ಆಗಿದ್ದಾವೆ. ಸೊ ಅದರಲ್ಲಿ ಸಾವಯವ ಕೃಷಿಯಲ್ಲೂ ಹೆಚ್ಚಿಗೆ ಆಹಾರ ಬೆಳಿಬಹುದು. ಆಮೇಲೆ ಭಾರತ ದೇಶ ಮೊದಲಿಂದ ಹಿಡಿದು ಸಾವ ಕೃಷಿಯಲ್ಲಿ ಮಾಡ್ತಾ ಬಂದಿರೋದು ಒಳ್ಳೆ ಆಹಾರನು ಮತ್ತೆ ಕ್ವಾಂಟಿಟೇಟಿವ್ ಆಹಾರನು ತಯಾರು ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಊಟ ಮಾಡೋದೇನಿಲ್ಲ ಅದನ್ನು ಕಡಿಮೆ ಆಗ್ತಾ ಬರ್ತಾ ಇದೆ. ನಮ್ಮ ತಂದೆ ಮುತ್ತೆ 8 ರೊಟ್ಟಿ ಊಟ ಮಾಡ್ತಿದ್ರೆ ನಮ್ಮ ತಂದೆ 4 ರೊಟ್ಟಿ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಏನಾದ್ರೆ ಆಹಾರ ಕೊರತೆ ಆಗೋದಿಲ್ಲ. ಒಂದು ಆಧುನಿಕ ಜೀವನ ಶೈಲಿಯಿಂದಾಗಿ ಈ ರೀತಿಯಲ್ಲಿ ಆಗಿರೋದು ಅಂತ. ಪೂರಕವಾಗಿ ಇದಕ್ಕೆ ಒಂದು ಉದಾಹರಣೆಗಳನ್ನು ಕೊಡಬಹುದು? ಹಾ, ಈಗ ನೋಡಿ ಹೊಲದಲ್ಲಿ ನಾವೇನ್ ಒಂದು 8 ಬೆಳೆಗಳನ್ನು ಬೆಳೆಯೋದು ಕೃಷಿ ಅಂತ ಕೊಟ್ಟಿದ್ವಿ. ತೊಗರಿ ಉದಾಹರಣೆ ಅಂತವೆಲ್ಲ ನಾವೆಲ್ಲ ನಂಬಿದ ಹಾಗೆ ಅದು ಬಿಟ್ಟು ಅನೇಕ ಕಳೆಗಳನ್ನು ನಾವು ಎಣ್ಣೆ ಹೊಡೆದು ಸಹಿಸ್ತಾ ಇದ್ವಿ, ಹರ್ಬಿಸೈಡ್ ಕಳೆನಾಶಕ ಹೊಡೆದು ಸಹಿಸ್ತಾ ಇದ್ವಿ. ಅದ್ರ ಬದಲು ಅವುಗಳನ್ನು ಸಹಿತ ನಾವು ಆಹಾರವಾಗಿ ಬಳಸಬಹುದು. ಉದಾಹರಣೆ ನೆಗ್ಗಿ ಮುಳ್ಳು ಪಲ್ಯ ಊಟ ಮಾಡಬಹುದು, ಆಮೇಲೆ ಉತ್ತರಾಣಿ ಪಲ್ಯ ಮಾಡಬಹುದು, ಆಮೇಲೆ ಅಣ್ಣೆ ಕುಕ್ ಅಂತೀವಿ, ಆಮೇಲೆ ಕೆನ್ನಿ ಅಂತಿರ್ತೀವಿ. ಅದೇ ಬಾಳೆಹಣ್ಣು ಮಾತ್ರ ಉಪಯೋಗ ಗೊತ್ತು, ಬಾಳೆ ದಿಂಡು ಸಹಿತ ನಾವು ಪಲ್ಯ ದೋಸಾ ಇವೆಲ್ಲ ಮಾಡಬಹುದು. ಸೊ ಈಗ ಬಿಲ್ಪತ್ರೆ ಹಣ್ಣಿದೆ, ಅದು ಹಣ್ಣು ತಿನ್ನಬಹುದು. ಸೊ ಈ ರೀತಿ ಅನೇಕ ನಿಸರ್ಗದಾಗ ಸಿಗಂತ ತರಕಾರಿಗಳನ್ನ ತಪ್ಪಲುಗಳನ್ನ ನಾವು ತಿಂದು ಬದುಕಬಹುದು. ಆಮೇಲೆ ಅವ್ನು ನ್ಯೂಟ್ರಿಷಿಯಸ್ ಅದಾವ, ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು. ಮಾವಿನ ಬೀಜದ ಪುಡಿಯನ್ನು ಕೂಡ ನಾವು ಬಳಸ್ತೇವೆ. ಹಾ ಹೌದು ಸರ್, ಬಾಳೆನ ಪುಡಿ ಬೀಜ ಬಳಸ್ತೀವಿ. ಈಗ ನೀವು ಇಷ್ಟೆಲ್ಲ ಮಾತಾಡುವಾಗ ಇದೇನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಒಂದು ಜೀವನ ಶೈಲಿಗೆ ಅನುಸರಿಸುವಂತದ್ದು ನಿಸರ್ಗದತ್ತವಾದಂತಹ ಬದುಕು, ಪ್ರಕೃತಿಯೊಂದಿಗೆ ಜೀವನ, ಮತ್ತೆ ಔಷಧಿ ಮುಕ್ತವಾಗಿರತಕ್ಕಂಥ ಜೀವನಕ್ಕೆ ಇದೆಲ್ಲ ಪೂರಕ. ನಮಗೆ ಪ್ರಕೃತಿ ಅಥವಾ ನೇಚರ್ ಎಲ್ಲವನ್ನೂ ಕೊಟ್ಟಿದೆ, ಆದ್ರೆ ಬಳಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ನೀವು ಹೇಳಿದ ಪ್ರಕಾರ ಈ ರೀತಿಯ ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತ ಆಹಾರಗಳನ್ನ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯನೂ ವೃದ್ಧಿ ಆಗ್ತದೆ, ಒಂದು ಆಹಾರದ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಇನ್ನು ಈ ಹೈನುಗಾರಿಕೆ ಮಾಡಬಹುದು ಎಂದ್ರಲ್ಲ, ನಮ್ಮೂರಲ್ಲಿ ಡೈರಿ ಇರುವುದಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಹಾಲು ಇಲ್ಲಿಗೆ ಕೊಡಬೇಕು, ಯಾವ ರೀತಿ ಮಾರಾಟದ ವ್ಯವಸ್ಥೆ, ಅದಕ್ಕೆ ಏನಾದರೂ ವಿಧಾನಗಳಿವೆ? ಹಾಯ್ ಸರ್, ಈಗ ಒಂದು ನಾವು ಹಾಲು ಮಾರಬೇಕಾದ್ರೆ ಒಂದು ಸಮಸ್ಯೆ, ನಮ್ಮಲ್ಲಿ ಡೈರಿ ಇದ್ರೆ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಕಷ್ಟ. ಸೊ ಆ ಹಾಲನ್ನು ನಾವು ಸಿಟಿಗೆ ತಂದು ಮಾರಬೇಕಾದ್ರೆ ಸೌಲಭ್ಯ ಇರಲ್ಲ. ಸೊ ಅಂತ ಸಮಯದಲ್ಲಿ ನಾವು ನಾನ್ ಪೆರಿಷಬಲ್ ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ಇಡಂತ ಉತ್ಪನ್ನಗಳಾದಂತ ನಾವು ತುಪ್ಪ ಮಾಡಬಹುದು, ಪೇಡ ಮಾಡಬಹುದು. ಸೊ ಈ ರೀತಿ ಅನೇಕ ಸ್ವೀಟ್ ಗಳನ್ನು ನಾವು ಮಾಡಬಹುದು. ಅದಕ್ಕೆ ಆದಂತ ನಮ್ದು ಏನ ಬಂದಿದ್ಯಲ್ಲ ಕಾಲೇಜು, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇವೆಲ್ಲ ಕಲಿಸ್ತೀವಿ ನಾವು. ಸೊ ಮಾಡಿ ಮಾರಬಹುದು, ಅದರಿಂದ ಹಾಲು ಇವತ್ತಿನ ದಿವಸ ಮಾರಬೇಕಾದ್ರೆ ಉತ್ಪನ್ನಗಳನ್ನಾಗಿ ಮಾಡುವುದು ಆ ಮೂಲಕ ಮಾರಾಟ ಮಾಡಲಿಕ್ಕೆ ಅವಕಾಶ, ಆ ರೀತಿ ಮಾಡೋ ಅವಕಾಶ ಇದೆಯಲ್ಲ. ಸೊ ಅದೇ ರೀತಿ ನಾವೇನದಂದ್ರೆ ಮಜ್ಜಿಗೆ ಇದೆ, ಮಜ್ಜಿಗೆ ನಾವು ಬೇರೆ ಬೇರೆ ರೀತಿ ಬಳಸಬಹುದು. ಮಜ್ಜಿಗೆ ನಾವು ಮಾರಲಿಲ್ಲ ತಿಳ್ಕೊರಿಂದ ಒಂದು ಒಪ್ಪತ್ತಿಗೆ ಅದನ್ನ ನಾವು ಕೀಟನಾಶಕವಾಗೂ ಬಳಕೆ ಆಗುತ್ತೆ. ಇವತ್ತಿನ ದಿವಸ ಈ ತೊಗರಿದಲ್ಲಿ ಬರಂತ ನೆಟೆ ರೋಗ ಏನಿದೆ ಎಲ್ಲಾ ಕಡೆ ತೊಗರಿ ಹಾಳಾಗಿದೆ, ಇಂಥ ಸಮಯದಲ್ಲಿ ಮಜ್ಜಿಗೆ ಕೀಟನಾಶಕವಾಗಿನೂ ಬಳಸಬಹುದು. ಉಳ್ಳಾಗಡ್ಡಿಗೆ ಮಜ್ಜಿಗೆ ರೋಗ ಬಂದಾಗ ಕೀಟನಾಶಕವಾಗಿ ಬಳಸಬಹುದು. ಸೊ ಈಗ ಮಜ್ಜಿಗೆ ಈ ರೀತಿ ಉಪಯೋಗ ಆಗ್ತದ. ಆಮೇಲೆ ಪೇಡ ಮಾಡಬಹುದು, ಸ್ವೀಟ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮಾಡಬಹುದು, ಪೌಡರ್, ಈ ರೀತಿ ಅನೇಕ ಉತ್ಪನ್ನಗಳನ್ನು ನಾವು ಮಾಡಬಹುದು ಹಾಲಿನಿಂದ. ಇನ್ನೊಂದು ಬಹಳ ಮುಖ್ಯವಾದ, ತುಪ್ಪ ಮಾರಾಟ ಮಾಡಬಹುದಲ್ಲ. ತುಪ್ಪ ನೋಡಿ, ಆಕು ತುಪ್ಪ ಎಮ್ಮೆ ತುಪ್ಪ ಹಳ್ಳಿಯಿಂದ ತಂದಾಗ ಅದು ಬಹಳ ಚೆನ್ನಾಗಿ ಇರುತ್ತೆ. ಆಮೇಲೆ ಕಸ್ಟಮರ್ಸ್ ಹೆಚ್ಚಿಗೆ ರೊಕ್ಕಕ್ಕೂ ತಗೋಕ್ ರೆಡಿ ಇರ್ತಾರೆ. ಹೌದು, ಈಗ ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಊರ ತುಪ್ಪ ಅಂತ ನಮ್ಮ ರೈತರೇ ಮಾಡಿದ್ದಂತ ಹೇಳುವಾಗ ಇದಕ್ಕೆ ಕಲಬೆರಕೆ ಇರುವುದಿಲ್ಲ, ಇದು ಸ್ವಚ್ಛವಾಗಿ ಶುದ್ಧವಾಗಿ ಇರುತ್ತದೆ ಅನ್ನೋ ಒಂದು ಕಲ್ಪನೆಯಿಂದ ಹೆಚ್ಚು ಕೊಟ್ಟು ತಗೊಳ್ಳಿಕ್ಕೆ ಇರುತ್ತೆ, ಲಾಭ ಆಗ್ತದೆ. ಹೌದು ಸರ್, ಈಗ 30 ಲೀಟರ್ ನಾವು ಹಾಲು ಮಾರ್ಬೇಕಾದ್ರೆ 30 ದಿವಸ ಓಡಾಡಬೇಕು. ಆ 30 ಲೀಟರ್ ಒಂದ್ ಕೆಜಿ ತುಪ್ಪ ಆಗುತ್ತೆ, ಒಂದೇ ಸಲ ಮಾರಬಹುದು. ಆಮೇಲೆ ರೈತರಿಗೆ ಇನ್ನೊಂದು ಲಾಭ ಇದ್ರಲ್ಲಿ ಏನ್ ಗೊತ್ತೇನು ಸರ್, ನಾವು 30 ಲೀಟರ್ 30 ರೂಪಾಯಿ ಮಾರಿದಾಗ 900 ಬರುತ್ತೆ. ಅದೇ ನಾವು ತುಪ್ಪ 1 ಕೆಜಿ ಬಂದಾಗ 900 ಮಾರ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಮಜ್ಜಿಗೆ ಮೊಸರು ಎರಡು ಸಿಕ್ಕಂಗ ಮನೆಯಾಗಿರಂತ ಮಕ್ಕಳು ಹಿರಿಯರು ಎಲ್ಲ ಮಜ್ಜಿಗೆ ಮೊಸರು ಊಟ ಮಾಡಿ ಮತ್ತೆ ಅದರಷ್ಟು ಆದಾಯ ಗಳಿಸಬಹುದು. ಅಲ್ಲ, ಸಾಧ್ಯ ಆದ್ರೆ ಈ ಉಪ ಉತ್ಪನ್ನಗಳನ್ನು ಪ್ಯಾಕೆಟ್ ಮಾಡಿ ಮಾರಾಟನ ಮಾಡಬಹುದು. ಇವನು ಮಾರಬಹುದು, ಮಾರ್ಯಾರು ಅಂದ್ರೆ ಆದಾಯ ಡಬಲ್ ಆಗುತ್ತೆ. ಹೌದೌದು, ಈಗ ಒಂದು ಹಸುವನ್ನ ಕಟ್ಟಿಕೊಂಡ್ರೆ ರಾಸು ಮನೆಯಲ್ಲಿ ಇದ್ರೆ ಈ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡೋದರ ಜೊತೆಗೆ ಒಂದು ಸ್ವ ಉದ್ಯೋಗವನ್ನು ಕೂಡ ಹೊಂದಬಹುದು ಮನೆಯಲ್ಲಿ ಇದ್ದವರಿಗೆ. ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಅವರಿಗೆ ಒಂದು ಉದ್ಯೋಗ ಸಿಕ್ಕಂಗಾಗತ್ತೆ, ಆಮೇಲೆ ಕಲ್ತಂಗಾಗತ್ತೆ, ಈ ರೀತಿ ಒಂದು ಉಪಯೋಗ ಆಗುತ್ತೆ. ಅಂದ್ರೆ ಈಗ ನಿಸರ್ಗದತ್ತವಾಗಿರ್ತಕ್ಕಂತ ಒಂದು ಪರಿಕರಗಳನ್ನ ಎಲ್ಲವನ್ನ ಬಳಸಿಕೊಂಡು ನಾವು ಈ ರೀತಿ ಲಾಭದಾಯಕವಾದಂತ ಕೃಷಿಯನ್ನ ಮಾಡಬಹುದು, ಸಮಗ್ರ ಕೃಷಿಯ ಮೂಲಕ ಅಂತ. ಈಗ ಈ ಸಮಗ್ರ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ನಿಸರ್ಗ ಕೃಷಿ ಇತ್ಯಾದಿ ಎಂದೆಲ್ಲ ಕರೀತಾರೆ, ಇವುಗಳ ವ್ಯತ್ಯಾಸಗಳೇನು? ಈಗ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಏನು ವ್ಯತ್ಯಾಸ, ಸಮಗ್ರ ಕೃಷಿಗೆ ಏನು ವ್ಯತ್ಯಾಸ? ಸರ್, ಇವೆಲ್ಲ ಏನಾಗ್ತದೆ, ಹೆಸರು ಬರ್ತಾ ಬರ್ತಾ ಹೊಸ ಹೊಸ ಹೆಸರು ಬರ್ತಾ ಇದೆ. ಇದೇ ರೀತಿ ಒಂದು 12 ಹೆಸರುಗಳಿದಾವೆ, JDBNF ಅವೆಲ್ಲ ಹೆಸರು. ಸೊ ಇವು ಕಾಡು ಕೃಷಿ ಅಂತಾರೆ, ತೋಟಗಾರಿಕೆ ಕೃಷಿ ಅಂತಾರೆ. ಇವಕ್ಕೆಲ್ಲಕ್ಕೆ ಏನಂದ್ರೆ ಒಂದು ಜಸ್ಟ್ ಕೂಲ್ ಹೇಳಷ್ಟು ಡಿಫ್ರೆನ್ಸ್ ಇದೆ ಎಲ್ಲದರ ನಡುವೆ. ಒಟ್ಟಿನಲ್ಲಿ ಕೃಷಿ ಏನಂದ್ರೆ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗದಲ್ಲಿರುವಂತಹ ಎಲ್ಲಾ ಪ್ರಾಣಿ ಪಶು ಮತ್ತು ಸಸ್ಯಗಳನ್ನ ಬಳಸಿಕೊಂಡು ಅವು ನಮಗೆ ಹೆಂಗ್ ಉಪಯೋಗ ಆಗುತ್ತೆ ಆಹಾರಕ್ಕಾಗಿ ಅಥವಾ ಮತ್ತೆ ಬೇರೆ ರೀತಿ ಅವು ಉಪಯೋಗಿಸಿಕೊಂಡು ಕೃಷಿ ಮಾಡೋದಕ್ಕೆ ಸಾವಯವ ಕೃಷಿ ಅಂತ ಅನ್ಬಹುದು. ಅದಕ್ಕೆ ಸಮಗ್ರ ಕೃಷಿನೂ ಅಂತ ಕರೀಬಹುದು. ಆಮೇಲೆ ನೈಸರ್ಗಿಕ ಕೃಷಿನೂ ಅಂತನ್ಬಹುದು. ಗಿಡ ಹೆಚ್ಚಿಗಾದಂಗ ಕಾಡು ಕೃಷಿ ಅಂತೀವಿ, ಹಣ್ಣಿನ ಗಿಡ ಹೆಚ್ಚಿಗಾದಂಗ ತೋಟಗಾರಿಕೆ ಕೃಷಿ ಅಂತೀವಿ, ರೇಷ್ಮೆ ಗಿಡ ಬೆಳೆದಿದ್ರೆ ರೇಷ್ಮೆ ಆಧಾರಿತ ಕೃಷಿ ಅಂತೀವಿ. ಸೊ ಒಟ್ಟಿನಲ್ಲಿ ನಿಸರ್ಗದಲ್ಲಿರುವಂತಹ ಎಲ್ಲಾ ಜೀವಿಗಳನ್ನ ಬಳಸಿಕೊಂಡು ನಾವು ಬದುಕಿ ನಿಸರ್ಗಕ್ಕೂ ನಮ್ಮ ಕೊಡುಗೆ ಕೊಟ್ಟು ಕೃಷಿ ಮಾಡೋದಕ್ಕೆ ಈ ರೀತಿ ಹೆಸರಿಡಬಹುದು. ಈ ರೀತಿಯ ಲಾಭಾಂಶಗಳನ್ನ ಮನವರಿಕೆ ಮಾಡಿಕೊಂಡ್ರೆ ಅದು ಯಾವುದೇ ಕೃಷಿ ಆಗಿರ್ಬೋದು, ಸಾವಯವ ಕೃಷಿ ಆಗಿರ್ಬೋದು, ಸಮಗ್ರ ಕೃಷಿ ಆಗಿರ್ಬೋದು, ನೈಸರ್ಗಿಕ ಕೃಷಿ ಆಗಿರ್ಬೋದು, ಇದನ್ನು ಮಾಡಿದ್ರೆ ನಮಗೆ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ, ಒಂದು ಕೃಷಿ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ವಾ? ಆದ್ರೆ ಮಲ್ಲಿನಾಥವರು, ಇತ್ತೀಚಿನ ದಿನಗಳಲ್ಲಿ ನಾವು ಆಧುನಿಕ ಜೀವನ ಶೈಲಿ ನಾಗರಿಕತೆಯ ಒಂದು ಮುಂಚೂಣಿಯಲ್ಲಿ ಇದ್ದ ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ಒಲವು ಕಡಿಮೆ ಆಗ್ತಾ ಇದೆ, ವಿದ್ಯಾವಂತರು ಕೃಷಿಯ ಕಡೆಗೆ ಬರುವುದೇ ಇಲ್ಲ ಎಂಬ ಒಂದು ಆರೋಪ ಇದೆ, ಈ ಬಗ್ಗೆ ಏನ್ ಹೇಳ್ತೀರಿ? ಇದು ಒಂದು ಸತ್ಯ ಇದೆ. ಅಂದ್ರೆ ಇದ್ರೊಳಗೆ ಹೆಂಗಂದ್ರೆ ಪೂರ್ತಿ ಕಲ್ತವ್ರು, ಈಗ ಎರಡು ಉದಾಹರಣೆ, ಹಳ್ಳಿ ಬಿಟ್ಟು ಜನ ಪೇಟೆಗೆ ಬರ್ತಾ ಇದಾರೆ, ಪೇಟೆಯಲ್ಲಿ ಜೀವನ ಮಾಡದಂತರ ಸ್ವಲ್ಪ ಕೆಲ ಜನ ಹಳ್ಳಿಗ್ ಬರ್ತಾ ಇದಾರೆ, ಮರಳಿ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಅದರಲ್ಲಿ ಬೆರಳೆಣಿಕೆ ಎಷ್ಟು ಜನ ಹಳ್ಳಿ ಮತ್ತೆ ಕೃಷಿ ಮಾಡ್ಬೇಕಪ್ಪ, ಇದು ಸಾಕಾಗಿದೆ ಜೀವನ ಅಂತೇಳಿ ಬರೋರ್ನು ಅದಾರ. ಈಗ ಕೇರಳದಲ್ಲಿ ಒಂದು ಇತ್ತೀಚಿನ ವರದಿ ಬಂದಿದೆ ಮಲ್ಲಿನಾಥ್ರೆ, ಏನಂತ ಹೇಳಿದ್ರೆ ಈ IAS IPS ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದವರು ಮತ್ತೆ ಊರಿಗೆ ಬಂದು ತಮ್ಮ ಜಮೀನುಗಳಲ್ಲಿ ಕೃಷಿಯನ್ನ ಅವಲಂಬಿಸಿ ಜೀವನ ಮಾಡ್ತಾ ಇರೋದು ಯಶೋಗಾಥೆಗಳು ಕೂಡ ಕಂಡು ಬರ್ತವೆ. ಹಾಗೆ ಎಷ್ಟೋ ಜನ ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಬರ್ತಾ ಇದ್ದಾರೆ. ಅವರಿಂದ ನಮ್ಮ ಕೃಷಿ ಮತ್ತೆ ಪುನರುಜ್ಜೀವನ ಆಗ್ತಾ ಇದೆ. ಅವ್ರು ಬಂದಾಗ ಏನಾಗ್ತದೆ, ಅವರು ತಮ್ಮ ನಾಲೆಜ್ ಅನ್ನು ಇದರಲ್ಲಿ ಅಪ್ಲೈ ಮಾಡಿ ಅವ್ರು ಮತ್ತೆ ಕೆದರಿ ಕೆದರಿ ತೆಗಿತಾ ಇದಾರಲ್ಲ ಹಳೆ ಪಾರಂಪರಿಕ ಜ್ಞಾನ, ಅದರಿಂದ ಉಳಿದಂತ ರೈತರಿಗೂ ಉಪಯೋಗ ಆಗ್ತಾ ಇದೆ. ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಅದೆಷ್ಟೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಮರಳಿ ಬಂದು ಕೃಷಿಯನ್ನು ಮಾಡಿ ಯಶಸ್ವಿ ರೈತರಾಗಿದ್ದಾರೆ, ಪ್ರಗತಿಪರ ರೈತರಾಗಿದ್ದಾರೆ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಬಹಳ ಜನರಾಗಿದ್ದಾರೆ. ಹೌದು ಸರ್, ಬಹಳ ಜನ ರಿಟೈರ್ಡ್ ಲೆಕ್ಚರ್ಸ್ ಇದಾರೆ, ಆಮೇಲೆ NGO ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ಬಿಟ್ಟು ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಅವರು ಸ್ವತಃ ನಿಂತು ಮಾರ್ತಾ ಇದಾರೆ, ಅವರು ಬೆಳೆದಷ್ಟೇ ಅಲ್ಲ ತಮ್ಮ ಪ್ರೊಫೆಷನ್ ತಲೆಯಲ್ಲಿ ಇಟ್ಕೊಳ್ಳಲ್ದೆ ತಾವು ರೋಡಿಗೆ ಸಾಮಾನ್ಯ ರೈತನಂತೆ ನಿಂತು ಮಾರ್ತಾ ಇದಾರೆ. ಸೊ ಅದರಿಂದ ಅವರು ಆರ್ಥಿಕವಾಗಿಯೂ ಸಬಲರಾಗ್ತಾ ಇದಾರೆ, ಆರೋಗ್ಯವಾಗಿಯೂ ಲಾಭ ಆಗ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ರಾಸಾಯನಿಕ ವಸ್ತುಗಳನ್ನು ಬಳಸಿ ತಯಾರಿಸಿದಂತ ವಸ್ತುಗಳನ್ನ ಅಥವಾ ತರಕಾರಿಗಳನ್ನ ಬಹಳಷ್ಟು ದೂರ ಮಾಡ್ತಾ ಇದ್ದಾರೆ ಜನರು. ಸಾವಯವ ಕೃಷಿಯಿಂದ ಬಂದಂತದ್ದು ಬೇಕು, ಈಗ ಅದಕ್ಕೆ ದರ ಹೆಚ್ಚಾದ್ರೂ ಕೂಡ ಅದನ್ನು ತುಂಬಾ ಆಕರ್ಷಿತರಾಗ್ತಾರೆ, ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಇದು ಬದಲಾವಣೆಯ ಕೃಷಿಯ ಒಂದು ಮುಖ ಅಂತ ಹೇಳಬಹುದು. ಹೌದು ಸರ್, ಈಗೇನು ಸಮಸ್ಯೆಗಳು ಬರ್ತಾ ಇದಾವಲ್ಲ, ಜನರಿಗೆ ಆರೋಗ್ಯದ ಲಕ್ಷಣ ಇರಬಹುದು, ಅನಾರೋಗ್ಯದ ಸಮಸ್ಯೆಗಳಿರಬಹುದು, ಅವಕ್ಕೆಲ್ಲಕ್ಕೂ ಪೂರಕವಾಗಿ ಆಹಾರನೇ ಮೇನ್ ತಿಳ್ಕೊಂಡು ಜನ ಒಲವು ತೋರಿಸ್ತಾ ಇದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಕೋಬಹುದು. ಮಲ್ಲಿನಾಥ್ ಅವರೇ, ಈಗ ಈ ರೀತಿ ಸಮಗ್ರ ಕೃಷಿಯ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟ್ರಿ, ಒಂದು ಸಾವಯವ ಕೃಷಿ ನೈಸರ್ಗಿಕ ಕೃಷಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ರಿ, ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ತಾವು ಬಯಸ್ತೀರಿ ಅಂತ? ಸರ್, ಇದು ಕೃಷಿ ಒಂದು ಲಾಭದಕ್ಕೆ ಉದ್ಯಮ 100% ಇದೆ. ಸೊ ಅದರಷ್ಟೇ ಅಂದ್ರೆ ಜ್ಞಾನ ನಾವು ತಿಳ್ಕೊಂಡು ಮಾಡಬೇಕು. ಕೃಷಿ ಅಂದ್ರೆ ಬರೇ ನಾವು ಬಿತ್ತೀವಿ ಬರ್ತೀವಿ ಮತ್ತೆ ಬೇರೆ ಉದ್ಯೋಗ ಮಾಡ್ತೀವಿ ಹಂಗಲ್ಲ, ಇದರಲ್ಲಿ ಜ್ಞಾನ ಬಹಳ ಮಹತ್ವ ಇದೆ. ಆ ಜ್ಞಾನ ತಿಳ್ಕೋ, ಜ್ಞಾನ ಅಂದ್ರೆ ಯಾವುದು, ನಾವು ಬೆಳೆ ಯಾವ ರೀತಿ ಬೆಳಿಬೇಕು, ಆ ಬೆಳೆ ಪೂರಕ ಬೆಳೆ ಯಾವ, ಅದ್ರ ವಿರುದ್ಧ ಬೆಳೆಗಳು ಯಾವ, ನಮ್ಮ ಹೊಲದಾಗ ಯಾವ ಕಳೆಗಳು ಬೆಳೀತಾ ಇದಾವೆ, ಯಾವ ಗಿಡಗಳು ಬೆಳೀತಾ ಇದಾವೆ, ಆ ಗಿಡಗಳು ನಮಗೆ ಹೆಂಗ್ ಯೂಸ್ ಆಗ್ತಾವ. ಸೊ ಆ ಯೂಸ್ ತಿಳ್ಕೊಂಡು ಆ ಗಿಡಗಳನ್ನ ತಿಳ್ಕೋಬೇಕು. ಹೊರಗಿಂದ ಯಾವ್ದೋ ಒಂದ್ ತಂದು ಬೆಳೆಯೋದ್ ಅತ್ಯಲ್ಲ, ನಮ್ಮಲ್ಲಿರುವಂತವನ್ನು ಯಾವ ರೀತಿ ಉಪಯೋಗ ಆಗ್ತಾವ ಜನರಿಗೆ, ಅದು ಯಾವ ಫಾರ್ಮ್ ನ ಕೊಟ್ಟರೆ ಕಸ್ಟಮರ್ ತಗೊಳಕ್ ರೆಡಿ ಅದಾರ. ಸೊ ಅದ್ರ ಜೊತೆಗೆ ಪೂರಕವಾಗಿ ಪಶುಪಾಲನೆ ಯಾವ ರೀತಿ ಮಾಡ್ಕೋಬಹುದು, ಪಶು ಅಂದ್ರೆ ಯಾವ್ಯಾವು, ಸೊ ನಮ್ಮ ಹೊಲದಲ್ಲಿ ನಮ್ಮ ಬರಂತ ಗಿಡಗಳನ್ನ ನೋಡ್ಕೊಂಡು ಅವಲಂಬನೆ ಬಳಸಿ ಸಾಕುವಂತ ಪ್ರಾಣಿಗಳು ಯಾವದವ, ಸೊ ಅಂತ ಪಶುಗಳನ್ನ ನಾವು ತಂದು ಸಾಕಿ ಒಂದು ಪೂರಕ ಕೃಷಿ ಮಾಡ್ಕೊಂಡಿದ್ಯಾದಲ್ಲಿ ಆಮೇಲೆ ಸುತ್ತಮುತ್ತ ಹಣ್ಣಿನ ಗಿಡಗಳು ಇರಬಹುದು, ಕಟ್ಟಿಗೆ ಗಿಡಗಳು ಇರಬಹುದು, ಅವು ಯಾವ ರೀತಿ ಹಚ್ಚಬೇಕು, ಯಾವ್ದು ಗಿಡ ಹಚ್ಚದಾಗ ನಮ್ಗೆ ಹೆಚ್ಚಿಗೆ ಲಾಭ ಆಗ್ತಾವ, ಅವುಗಳನ್ನ ಬಳಸಿಕ್ಬೇಕು ಹೆಂಗ, ಹಚ್ಚದಷ್ಟೇ ಅದಲ್ಲ ಬೆಳೆಯದಷ್ಟೇ ಅಲ್ಲ, ಬೆಳೆಸ್ಮೇಲೆ ನಾವು ಊಟ ಮಾಡಬೇಕು ಆಮೇಲೆ ಮಾರಬೇಕು. ಸೊ ಅವೆರಡಕ್ಕೂ ನಾವು ಯಾವ ರೀತಿ ನಾವು ತಿಳ್ಕೊಂಡು ಇದಕ್ಕೆ ಆದಂತ ಪೂರಕ ಸೆಂಟರ್ಸ್ ಅದಾವ ಎಲ್ಲ ಕಡೆ, ನಮ್ ಕಾಲೇಜ್ ಇರಬಹುದು, KVK ಇರಬಹುದು, ಅಂತಲ್ಲೆಲ್ಲ ಹೋಗಿ ತಿಳ್ಕೊಂಡು ಅದರದ್ದು ನಾವು ಮಾಹಿತಿ ತಗೊಂಡು ಕೃಷಿ ಮಾಡಿದ್ಯಾದಲ್ಲಿ ಕೃಷಿಯಲ್ಲಿ ನಾವು ಅಧಿಕ ಲಾಭ ಗಳಿಸಬಹುದು, ಆರ್ಥಿಕವಾಗಿಯೂ ಲಾಭ ಆಗಬಹುದು, ಆರೋಗ್ಯವಾಗಿನೂ ನಾವು ಇರಬಹುದು ಅಂತ ಹೇಳ್ಬಹುದು. ಈಗ ಮಲ್ಲಿನಾಥ್ ಅವರೇ, ನೀವು ಹೇಳಿದ್ರಿ ರೈತರಿಗೆ ಇವತ್ತು ಪ್ರಕೃತಿ ಸಹಜವಾಗಿರ್ತಕ್ಕಂಥ ಕೃಷಿ ಭೂಮಿ ಇದೆ, ಆದರೆ ಅದನ್ನು ನಾವು ನಮ್ಮ ಕೈಯಾರೆನೇ ಹಾಳು ಮಾಡ್ತಾ ಇದ್ದೇವೆ ರಾಸಾಯನಿಕ ವಸ್ತುಗಳನ್ನು ಬಳಸಿ. ಆದರೆ ಕೃಷಿ ಇಲಾಖೆ ಆಗಿರ್ಬೋದು, ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಹೈನು ವಿಜ್ಞಾನ ಮಹಾವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವರೆಲ್ಲ ಒಂದು ರೀತಿಯ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಬೆಳೆ ಬೆಳೆದ್ರೆ ಒಳ್ಳೇದು ಅಂತ. ಅದನ್ನೆಲ್ಲ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡೆದು ವಿದ್ಯಾವಂತರು ಕೂಡ ರೈತರಾಗಿ ಬದಲಾವಣೆ ಆದರೆ ನಮ್ಮಲ್ಲಿ ಆಹಾರದ ಕೊರತೆ ಆಗಲಿಕ್ಕಿಲ್ಲ, ಮತ್ತೆ ಕೃಷಿ ಭೂಮಿ ಪಾಳು ಬೀಳಲಿಕ್ಕೆ ಸಾಧ್ಯ ಇಲ್ಲ, ಒಂದು ಉತ್ತಮವಾದಂತಹ ಬೆಳೆಯನ್ನ ಬೆಳೆದು ಆರ್ಥಿಕವಾಗಿಯೂ ಕೂಡ ಲಾಭದಾಯಕವಾಗಿರ್ತಕ್ಕಂಥ ಬದುಕನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ವಾ? ನೂರಕ್ಕೆ ನೂರು ಸರ್. ಇದು ಬರೇ ನಮ್ಮ ಒಂದು ಇಂಡಿವಿಜುವಲ್ ರೈತರ ಆದಾಯ ಅತ್ತಲ್ಲ, ದೇಶದ ಆರ್ಥಿಕತೆ ಅಷ್ಟೇ ಅತ್ತಲ್ಲ, ದೇಶದ ಸೆಕ್ಯೂರಿಟಿ ಏನಂತೀವಲ್ಲ, ಆ ದೃಷ್ಟಿಯಿಂದ ನಮಗ ನಮ್ಮ ನಮ್ಮ ಊರಲ್ಲಿ ನಮ್ಮ ನಮ್ಮ ಬೆಳೆಗಳನ್ನ ಬೆಳೆಸಿಕೊಂಡು ಕೃಷಿ ಮಾಡಿದ್ದೇ ಅದರಲ್ಲಿ ಈ ಪೂರಕ ಏನ ಇನ್ಸ್ಟಿಟ್ಯೂಟ್ಸ್ ಅದಾವಲ್ಲ, ಆ ಇನ್ಸ್ಟಿಟ್ಯೂಟ್ಲಿಂದ ಹೆಚ್ಚಿನ ಮಾಹಿತಿ ತಗೊಂಡು ನಾವು ಕೃಷಿ ಮಾಡಿದ್ದೇ ಲಾಭಕರವಾಗಿ ಮಾಡೋದು. ಅದಕ್ಕೆ ಮಲ್ಲಿನಾಥ್ ಅವರು ಹೇಳುದು, ಭಾರತ ಅಂದ್ರೆ ಅದು ಋಷಿ ಭೂಮಿ, ಕೃಷಿ ಭೂಮಿ ಅಂತ. ಅಂದ್ರೆ ಈ ಕೃಷಿಯನ್ನ ನಂಬಿದ ಬದುಕು ನಮ್ಮದು. ಆದ ಕಾರಣ ಈ ರೈತಾಪಿ ವರ್ಗ ಆಗಿರ್ಬೋದು, ವಿದ್ಯಾವಂತರು ಕೃಷಿಯತ್ತ ಹೆಚ್ಚಿನ ಒಲವನ್ನ ಹರಿಸಿ ತಮ್ಮ ಜಮೀನುಗಳನ್ನ ಪಾಳು ಬೀಳದ ಹಾಗೆ ನೋಡಿಕೊಳ್ಬೇಕು. ಸಮಗ್ರ ಕೃಷಿಯನ್ನ ಅನುಸರಿಸುವುದರ ಮೂಲಕ ಒಂದು ಆರ್ಥಿಕವಾಗಿ ಸಬಲತೆಯನ್ನು ಹೊಂದುವ ರೈತನಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ. ತುಂಬಾ ಒಳ್ಳೆಯದು ಮಲ್ಲಿನಾಥ್ ಹೆಮ್ಮಾಡಿಯವರೇ. ಇಷ್ಟು ಹೊತ್ತಿನ ತನಕ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಹೈನುಗಾರಿಕೆಯ ಮಹತ್ವವನ್ನು ಹೇಳ್ತಾ ಒಟ್ಟು ಕೃಷಿ ಬದುಕಿನ ಬಗ್ಗೆ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಕೊನೆಯದಾಗಿ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಯಾವ ಸರ್? ನನ್ನ ದೂರವಾಣಿ ಸಂಖ್ಯೆ 9535956222 9535935622. ಈ ಸಂಖ್ಯೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ಳಬಹುದು. ಪಡೆದುಕೊಳ್ಳಬಹುದು ಸರ್. ಯಾವಾಗಾದ್ರೂ ಫೋನ್ ಮಾಡಿದ್ರೆ ನಾವು ಇದರ ಬಗ್ಗೆ ಮಾಹಿತಿ ಕೊಡ್ತೀವಿ. ತುಂಬಾ ಒಳ್ಳೆಯದು, ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕಾಗಿ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಹೈನುಗಾರಿಕೆಯ ಮಹತ್ವ ಈ ಕುರಿತು ಕಲಬುರಗಿ ಮಹಾಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಹೈನು ವಹಿವಾಟು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಮಲ್ಲಿನಾಥ್ ಹೇಮಾಡಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ನ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಕಂದಾಯ ಇಲಾಖೆಯ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಈಗ ಗುರುಶಾಂತೆಯ ಜೇ ಸ್ಥಾವರಮಠ ಮತ್ತು ಸಂಗಡಿಗರಿಂದ ತತ್ವಪದ ಕೇಳೋಣ. ದೇವರ ಮನೆ ಇದು ಈ ಜಗವೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಇಷ್ಟೇ ದಿವಸ ಇರಬೇಕೆನ್ನುವ ಕಟುಕರಾರು ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟುಕರಾರು ಏನಿಹುದೇ ನಿಹುದು ಏನಿಹುದೇ ನಿಹುದು ಅರಿತವರ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಇಷ್ಟನು ಕೊಟ್ಟಿಹ ಆತನ ಕರುಣೆ ವಂದಿಷ್ಟಾದರು ಪಕೃತ ಸ್ಮರಣೆ ಇಷ್ಟನು ಕೊಟ್ಟಿಗ ಆತನ ಕರುಣೆ ವಂದಿಷ್ಟಾದರು ಉಪಕೃತ ಸ್ಮರಣೆ ಹಿಡಿದರೆ ಬಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಬಳಿತು ಬಾಡಿಗೆ ಸಲ್ಲಿತು ನಮ್ಮಿರವು ದೇವನಾಸ್ತಿ ಈ ನಮ್ಮಿರವು ದೇವನಾಸ್ತಿ ಈ ಜಗವೆಲ್ಲ ಈ ಜಗವೆಲ್ಲ ದೇವನ ವಸತಿ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಜಗವೆಲ್ಲ ಯಮ್ಮಯ ದಿನಗಳು ಮುಗಿಯುತ್ತಿರಲು ಬಿಡು ಎಂದೀಶನು ಆಜ್ಞಾಪಿಸಲು ನಮ್ಮಯ ದಿನಗಳು ಮುಗಿಯುತ್ತಿರಲು ಬಿಡು ಎಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬರಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ ಎಂದರೆ ನಡೆಯದು ಈ ಪ್ರತಿಕಾರ ಬಿಡಿಸುವದಿರಿಸುವುದು ಬಿಡಿಸುವದಿರಿಸುವುದು ಆ ದೇವನಧಿಕಾರ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ದೇವರ ಮನೆ ಇದು ದೇವ ದೇವರ ಮನೆ. ಇದೇ ಕಲಾವಿದರಿಂದ ಇನ್ನೊಂದು ತತ್ವಪದ ಕೇಳೋಣ. ಅನುಭವದಡಿಗೆಯ ಮಾಡಿ, ಅನುಭವದಡಿಗೆಯ ಮಾಡಿ, ಅದಕ್ಕ ಅನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡಿಗೆಯ ಮಾಡಿ, ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು, ತನು ಎಂಬ ಬಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು, ಘನವೆಂಬ ಮನೆಯನೇ ಬಳೆದು ವಲ್ಲಿ, ಘನವೆಂಬ ಮನೆಯನ್ನೇ ಬಳೆದು ವಲ್ಲಿ, ಬಿನಗುತ್ರಿ ಗುಣವೆಂಬ ಬಲೆ ಗುಂಡು ತಿಳಿದು